ಪಕ್ವವಾಗಿ ಗ್ಯಾರಂಟಿ ಇದ್ರೆ ಮಾತ್ರ ಇಂಗು ಗುಂಡಿ ಮಾಡಬೇಕು. ಕೊಳವೆ ಬಾವಿ ಮರುಪೂರಣ ವಿಧಾನದ ಬಗ್ಗೆ ಡಾಕ್ಟರ್ ದೇವರಾಜ ರೆಡ್ಡಿ ಅವರು ಹೀಗೆ ವಿವರಿಸುತ್ತಾರೆ. ಇಂಗು ಗುಂಡಿ ಮಾಡಲಿಕ್ಕಿಂತಲೂ ಮೊದಲು ನಾನು ಹೇಳುವಂತದ್ದೇನೆಂದ್ರೆ, ನಮ್ಮ ಇಂಗು ಗುಂಡಿಗೆ ಬೇಕಾದಂತಹ ಸಾಮಗ್ರಿಗಳು, ಅದಕ್ಕೆ ಜಲ ಮರುಪೂರಣ ಸಾಮಗ್ರಿಗಳು ಅನ್ನೋ ಒಂದು ಪದ ಹೇಳ್ತೀನಿ. ಜಲ ಮರುಪೂರಣಕ್ಕೆ ಬೇಕಾದಂತಹ ಎಲ್ಲ ಪಿನ್ಸ್ ಎಲ್ಲ ನಾವು ಜೋಡಿಸ್ಕೊಂಡು ಆಮೇಲೆ ಇಂಗು ಗುಂಡಿ ಮಾಡುವಂತ ಕೆಲಸ ಮಾಡ್ಬೇಕು. ಏನು ಬೇಕಾಗುತ್ತೆ ಅನ್ನೋದಾದ್ರೆ, ಒಂದು ಕೊಳವೆ ಬಾವಿಗೆ ಇಂಗು ಗುಂಡಿ ಮಾಡುವಾಗ ನಾವು 8 ಅಡಿ ಉದ್ದ 8 ಅಡಿ ಆಳದ ಇಂಗು ಗುಂಡಿಯನ್ನು ಬೋರ್ವೆಲ್ ಸುತ್ತಲೂ ನಿರ್ಮಾಣ ಮಾಡಬೇಕು. ಇಷ್ಟು ಇಂಗು ಗುಂಡಿ ಇರುವಂತಹ ಜಾಗಕ್ಕೆ ನಮಗೆ ಏನು ಥಿಂಗ್ಸ್ ಬೇಕಾಗುತ್ತೆ ಅಂದ್ರೆ, ಸುಮಾರು 4 ಟ್ರ್ಯಾಕ್ಟರ್ ಲೋಡ್ನಷ್ಟು ದಪ್ಪ ದಪ್ಪ ಕಲ್ಲುಗಳು ನಮ್ಮ ಕೃಷಿ ಭೂಮಿಯಲ್ಲಿ ಫೀಲ್ಡ್ ಮೆಟಲ್ಸ್ ಆಗ್ಬೋದು, ಅದು 8-10 ಇಂಚ್ ಇರುವಂತದ್ದು, ಒಂದು 4 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಆಮೇಲೆ 40 mm ಜೆಲ್ಲಿ ಅಂತ ಹೇಳಿ ದಪ್ಪ ದಪ್ಪ ಜೆಲ್ಲಿ ಕಲ್ಲುಗಳು, ಅದು ಕೃಷಿ ಭೂಮಿಯ ಕಲ್ಲಾಗ್ಬೋದು ಇಲ್ಲಂತಂದ್ರೆ ಈ ಕ್ರಷರ್ಗಳಲ್ಲಿ ಸಿಗುವಂತಹ 40 mm ಜೆಲ್ಲಿ ಆಗ್ಬೋದು, ಅದು ಸುಮಾರು 2 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಆಮೇಲೆ 20 mm ಜೆಲ್ಲಿ ಅಂತ ಹೇಳ್ತೀವಿ, ಅದಕ್ಕೆ ನಮ್ಮ ಕಾಮನ್ ಭಾಷೆ ಬೇಬಿ ಜೆಲ್ಲಿ ಅಂತ ಪದ ಬಳಸ್ತೇವೆ. ಆ ಗಾತ್ರದ ಜಲ್ಲಿ ಕಲ್ಲುಗಳು ಸುಮಾರು 1 ಟ್ರ್ಯಾಕ್ಟರ್ ಬೇಕು. ಈಗ ಮರಳಿನ ಕೊರತೆ ಇದೆ ರಾಜ್ಯದಲ್ಲಿ, ಹಾಗಾಗಿ ಮರಳು ಎಲ್ಲೂ ಸಿಗದೆ ಇರೋದ್ರಿಂದ ಮರಳಿಗೆ ಆಲ್ಟರ್ನೇಟ್ ಆಗಿ ನಾವು 6 mm ಚಿಪ್ಸ್ ಅಂತ ಹೇಳ್ತೀವಿ, ಚಿಕ್ಕ ಗಾತ್ರದ ಜಲ್ಲಿಯ ಪುಡಿ, ಅದರಲ್ಲಿ ಡಸ್ಟ್ ಇರಕೂಡದು, ಇಂತಹದ್ದು 1 ಟ್ರ್ಯಾಕ್ಟರ್ ಬೇಕು. ಮತ್ತೆ 1 ಚೀಲ ಸಿಮೆಂಟ್ ಬೇಕಾಗ್ಬೋದು. ನಾವೇ ಶವದಾನ ಮಾಡ್ತೀವಿ ಅಂದ್ರೆ ನಾವೇ ಇಂಗುಂಡಿ ಮಾಡಬಹುದು, ಇಲ್ಲಾಂತಂದ್ರೆ JCB ಯಂತ್ರಗಳ ಮುಖಾಂತರ ಇಂಗುಂಡಿ ಮಾಡುವಂತ ಕೆಲಸ ಮಾಡ್ಬೇಕು. ಇಷ್ಟು ಥಿಂಗ್ಸ್ ಎಲ್ಲ ರೆಡಿ ಆದ್ಮೇಲೆ ಇಂಗುಂಡಿ ಆದಂತ ಕೊಳವೆ ಬಾವಿ ಹತ್ರ ಕೇಸಿಂಗ್ ಪೈಪ್ ಗಳ ರಂಧ್ರಗಳು ಮಾಡಬೇಕಾಗ್ತದೆ. 6 mm ಗಾತ್ರದ ರಂಧ್ರಗಳು, 120 ಕ್ಕೂ ಹೆಚ್ಚು ರಂಧ್ರಗಳು ಮಾಡಬೇಕು. ಈ ತರ ಇಂಗು ಗುಂಡಿಗೆ ಬಾಟಮ್ ನಲ್ಲಿ ಒಂದು ಕ್ಲಾಂಪ್ ಅನ್ನ ಫಿಕ್ಸ್ ಮಾಡಿ ಕಾಂಕ್ರೀಟ್ ಬೆಡ್ ಅನ್ನ ಹಾಕಿ ರಂಧ್ರಗಳು ಮಾಡಿರುವಂತಹ ಕೇಸಿಂಗ್ ಪೈಪ್ಗೆ ಮೊದಲು ಅಕ್ವಾ ಮೆಶ್ ಅಂತ ಸುತ್ತಬೇಕು, ಆನಂತರ ನೈಲಾನ್ ಮೆಶ್ ಸುತ್ತುವರಿಬೇಕು, ಆನಂತರ ಸ್ಯಾಂಡ್ ಫಿಲ್ಟರ್ ಸುತ್ತುವರಿಬೇಕು. ಇದನ್ನು ಉತ್ತಮ ಗುಣಮಟ್ಟದ ಶೋಧಕಗಳಿಂದ ಭದ್ರವಾಗಿ ಗಟ್ಟಿಗೊಳಿಸಿ ಅದಾದ ನಂತರ 8 ಅಡಿ ಆಳದ ಇಂಗು ಗುಂಡಿಗೆ 5 ಅಡಿಯಷ್ಟು ದಪ್ಪ ಕಲ್ಲು, ಅದರ ಮೇಲೆ 1 ಅಡಿಯಷ್ಟು 40 mm ಜಲ್ಲಿ, ಆಮೇಲೆ 1 ಅಡಿಯಷ್ಟು 20 mm ಜಲ್ಲಿ, ಅದರ ಮೇಲ್ಭಾಗದಲ್ಲಿ HDPE ಅನ್ನೋ ಒಂದು ಬಲೆಯನ್ನ ನೆಟ್ಟನ್ನು ಹಾಸಿ ಅದರ ಮೇಲೆ 6 mm ಗಾತ್ರದ ಜಲ್ಲಿ ಕಲ್ಲುಗಳನ್ನು ತುಂಬುವಂತ ಕೆಲಸ ಮಾಡಬೇಕು. ಇಷ್ಟು ಮಾಡಿದ್ರೆ ಇಂಗು ಗುಂಡಿ ಪರ್ಫೆಕ್ಟ್ ಆದಂಗೆ. ಇಷ್ಟು ರೆಡಿ ಆದ ನಂತರ ಮುಂದಿನ ಕೆಲಸ ಏನಂತಂದ್ರೆ, ನಮ್ಮ ಕೃಷಿ ಭೂಮಿಯಿಂದ ಬಿದ್ದಂತ ಮಳೆ ನೀರು ಹರಿದು ಬರುವಂತ ಜಾಗಕ್ಕೆ ಒಂದು ಡ್ರೈನ್ ಅಂತ ಹೇಳ್ತೀವಿ, ಅಂದ್ರೆ ನೀರು ಹರಿದು ಬರೋಕೆ ಸುಗಮವಾದ ಒಂದು ದಾರಿಯನ್ನು ನಿರ್ಮಾಣ ಮಾಡಿ ಆ ಒಂದು ನೀರು ಬರುವಂತ ದಾರಿಗೆ ನಾವು ಸಾಧ್ಯವಾದಷ್ಟು ಒಂದು ಸ್ಟೋನ್ ಪಿಚಿಂಗ್ ಅಂತ ಕಲ್ಲಿನ ತಡೆಗೋಡೆಯನ್ನು ಕಟ್ಟಬೇಕು. ಇಲ್ಲ ಅಂತಂದ್ರೆ ಗ್ರಾಸ್ ಹುಲ್ಲನ್ನು ಬೆಳೆಸ್ಬೋದು, ಇಲ್ಲಾಂದ್ರೆ ನೇಪಿಯರ್ ಹಸುಗಳಿಗೆ ಬೇಕಾದಂತ ಹುಲ್ಲನ್ನು ಬೆಳೆಸ್ಕೋಬಹುದು, ಲಾವಂಚ ಹುಲ್ಲನ್ನು ಬೆಳೆಸ್ಕೋಬಹುದು. ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ, ಮಳೆಗಾಲದಲ್ಲಿ ಹರಿದು ಬರುವಂತ ನೀರು ಶುದ್ಧಗೊಂಡು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ, ಅಂದ್ರೆ ನೀರು ಬಿಳಿ ಬಿಳಿ ನೀರೇ ನಮ್ಮ ಬೋರ್ವೆಲ್ ಇಂಗು ಗುಂಡಿಗೆ ಬಂದ್ರೆ ಫಿಲ್ಟರ್ ಆಗಿರುವಂತ ನೀರು ಸೀದಾ ಕೊಳವೆ ಬಾವಿ ಮುಖಾಂತರ ಅಂತರ್ಜಲಕ್ಕೆ ಹೋಗಿ ಕೊಳವೆ ಬಾವಿಯಲ್ಲಿ ಅಂತರ್ಜಲ ವೃದ್ಧಿ ಆಗ್ಲಿಕ್ಕೆ ಇದು ಒಂದು ಸಾಧ್ಯತೆಗಳಾಗುತ್ತದೆ. ಈ ಒಂದು ವಿಧಾನದಲ್ಲಿ ಒಂದು ನಾವು ಗಮನಿಸಬೇಕು, ಮಳೆ ಬಂದ ಸಂದರ್ಭದಲ್ಲಿ ನಮ್ಮ ಬೋರ್ವೆಲ್ ಗೆ ನೀರು ಯಾವ ತರ ಹೋಗ್ತಾ ಇದೆ, ಇನ್ನು ಏನಾದ್ರು ಕರೆಕ್ಷನ್ಸ್ ಮಾಡ್ಬೇಕಾ, ನೀರಿನ ತಡಿಲಿಕ್ಕೆ ಏನಾದ್ರು ಮಾಡ್ಬೇಕು, ಗಮನಿಸಿ ನಮ್ಮ ಇಂಗು ಗುಂಡಿಯ ವಿನ್ಯಾಸನ ಇಷ್ಟು ಮಾಡ್ಕೊಂಡ್ರೆ ಖಂಡಿತ ಈ ತರ ಮರುಪೂರ್ಣ ಮಾಡಿರುವಂತಹ ಇಂಗು ಗುಂಡಿಗಳಿಂದ ಕೊನೆಯ ಪಕ್ಷ 2 ಎಕರೆ ಪ್ರದೇಶದಲ್ಲಿ ಬಿದ್ದಂತ ನೀರು ನಮ್ಮ ಕೊಳವೆ ಬಾವಿಗೆ ಬರುವಂತ ವಿನ್ಯಾಸ ಮಾಡಿದ್ರೆ 1 ಎಕರೆಗೆ ಬರಪೀಡಿತ ಜಿಲ್ಲೆಗಳಾದಂತ ಚಿತ್ರದುರ್ಗ ಆಗ್ಬೋದು, ಕೊಪ್ಪಳ ಆಗ್ಬೋದು, 1 ಎಕರೆಗೆ 20 ಲಕ್ಷ ಲೀಟರ್ ನೀರು ಮಳೆ ನೀರು ಬೀಳ್ತೈತೆ. ನಮ್ಮಲ್ಲಿ ಆವರೇಜ್ ರೈನ್ಫಾಲ್ ತಗೊಂಡ್ರೆ ಅಂದ್ರೆ 2 ಎಕರೆಗೆ 40 ಲಕ್ಷ ಲೀಟರ್ ನೀರು ವ್ಯರ್ಥವಾಗಿ ಹೊರಗೋಗ್ತಾ ಇತ್ತು. ಆ ನೀರನ್ನ ನಮ್ಮ ಬೋರ್ವೆಲ್ಗೆ ತುಂಬದ್ರಿಂದ ಅಂತರ್ಜಲದ ಮಟ್ಟ ಅಂದ್ರೆ ನಮ್ಮ ಅಕ್ವಿಫರ್ಸ್ ಸ್ಟ್ರೆಂಥನ್ ಆಗಿ ಜಲಮಟ್ಟ ಮೇಲೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರಿನ ಗುಣಮಟ್ಟ ವೃದ್ಧಿ ಆಗುತ್ತೆ, ಮತ್ತೆ ನೀರಿನ ಇಳುವರಿ ಹೆಚ್ಚಾಗುತ್ತೆ. ನಾವು ಈ ಕ್ಷಾರೀಯ ಗುಣ ಕಡಿಮೆ ಕಡಿಮೆ ಆಗಿ ಪರಿಶುದ್ಧವಾದ ನೀರನ್ನ ನಾವು ಪಡಿಬಹುದು. ಒಂದು ಸಾರಿ ಇಂಥ ಒಂದು ಇಂಗು ಗುಂಡಿ ಮಾಡ್ಲಿಕ್ಕೆ ಖರ್ಚು ಎಷ್ಟು ಬರ್ಬೋದು ಅಂತ ಪ್ರಶ್ನೆ ಬರ್ತದೆ. ಯಾಕಂದ್ರೆ ನಾವು ಒಂದು ಕಡೆ ಬಜೆಟ್ ಅನ್ನ ಮುಂದೆ ಇಟ್ಕೊಳ್ಳೋದಾದ್ರೆ, ನಾವೇ ಶ್ರಮದಾನ ಮಾಡಿ ನಮ್ಮ ಕೃಷಿ ಭೂಮಿಯ ಕಲ್ಲು ಜಲ್ಲಿ ಮರಳನ್ನ ತರದಾದ್ರೆ ಕೇವಲ 25,000 ರೂಪಾಯಿಯಿಂದ ಹಿಡಿದು ಒಂದು 35,000 ರೂಪಾಯಿ ವರೆಗೂ ಖರ್ಚು ಬರ್ಬೋದು. ಅಂದ್ರೆ ನಾವು ಮಾಡುವಂತ ಕೆಲಸವನ್ನ ಕ್ವಾಲಿಟಿ ಗುಣಮಟ್ಟದ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಮಾಡುವಂತದ್ದು ನಮ್ಮ ಕೊಳವೆ ಬಾವಿಯಲ್ಲಿ ನೀರು ಹೆಚ್ಚಾಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಇದರಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗದಾಗೆ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ, ಒಂದು ಬೋರ್ವೆಲ್ ಗೆ ಒಮ್ಮೆ ನಾವು ಇಂಗು ಗುಂಡಿ ಮಾಡಿದ್ರೆ ಇದರ ಬೆನಿಫಿಟ್ ಅನ್ನ ನಾವು ಜೀವನ ಪರ್ಯಂತ ಪಡ್ಕೋಬಹುದು. ಕೊಳವೆ ಬಾವಿ ಕೇಸಿಂಗ್ ಪೈಪ್ ಸುತ್ತ ಇಂಗು ಗುಂಡಿ ಮಾಡುವುದು ಒಂದು ವಿಧಾನವಾದರೆ, ಕೊಳವೆ ಬಾವಿಗೆ ಅನತಿ ದೂರದಲ್ಲೇ ಇಂಗು ಗುಂಡಿಗಳನ್ನು ಮಾಡಿ ನೀರು ಇಂಗಿಸುವ ವಿಧಾನದ ಬಗ್ಗೆ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ BK ರಾಮಚಂದ್ರಪ್ಪ ಅವರು ಹೀಗೆ ಹೇಳುತ್ತಾರೆ. ಈ ಬೋರ್ವೆಲ್ನ ಸುತ್ತ 3 ಮೀಟರ್ ಉದ್ದ, 3 ಮೀಟರ್ ಅಗಲ ಮತ್ತು 2.85 ಮೀಟರ್ ಆಳ ಇರತಕ್ಕಂಥ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಬೇಕು. ಈ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದ ಮೇಲೆ ಆ ಒಂದು ಇಂಗು ಗುಂಡಿಗೆ

ಆ ನೀರನ್ನು ಬಾವಿಗಳಿಂದ ಮತ್ತು ಬೋರ್ವೆಲ್ಗಳಿಂದ ಉಪಯೋಗಿಸಿ ಡ್ರಿಪ್ ಇರಿಗೇಷನ್ ಮುಖಾಂತರ ಮೂರು ನಾಲ್ಕು ಬೆಳೆನೂ ರೈತರು ತೆಗಿತಾ ಇದ್ದಾರೆ. ಮೀನುಗಾರಿಕೆ ಕೂಡ ಕೆರೆಗಳಲ್ಲಿ ನಡೀತಾ ಇದೆ. ಇದು ಇಡೀ ಜಗತ್ತಿಗೆ ಮೆಕ್ಸಿಕೋ ಸಿಟಿ ಆದ ನಂತರ ಎರಡನೇ ದೊಡ್ಡ ಪ್ರಾಜೆಕ್ಟ್. ಮನೆಗಳಲ್ಲಿ ಬಳಸಲಾಗುತ್ತಿರುವ ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನದ ನೀರು ಶುದ್ಧೀಕರಣ ಘಟಕಗಳ ತ್ಯಾಜ್ಯ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡಬೇಕಿದೆ. ಸ್ಥಳೀಯ ಸಂಸ್ಥೆಗಳು ಸ್ಥಾಪಿಸಿರುವ ಶುದ್ಧ ನೀರಿನ ಘಟಕಗಳಲ್ಲಿ ಹೊರಬರುವ ತ್ಯಾಜ್ಯ ನೀರನ್ನು ಇಂಗು ಗುಂಡಿಗಳಲ್ಲಿ ಇಂಗಿಸುವ ಪ್ರಯತ್ನ ಮಾಡಬೇಕಿದೆ. ಜೀವ ಜಗತ್ತಿನ ಉಳಿವಿಗೆ ನೀರು ಅತ್ಯಮೂಲ್ಯ ಸಂಪನ್ಮೂಲ. ನಮ್ಮ ಅಳಿವು ಉಳಿವು ನೀರಿನ ಸಂರಕ್ಷಣೆಯ ಮೇಲೆಯೇ ನಿಂತಿದೆ. ಆದ್ದರಿಂದ ನೀರು ಜೀವಜಲ, ನೀರು ಸಂಪನ್ಮೂಲ. ಜೀವಜಲ ನುಡಿಚಿತ್ರ ಕೇಳಿದಿರಿ. ರಚನೆ, ನಿರೂಪಣೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್, ಸಹ ನಿರೂಪಣೆ ಎಂಎಸ್ ಅನುಪಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಕೇಳಿ ಅವಲೋಕನ. 6:51 ಪ್ರಸಾರವಾಗಲಿದೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಎಫ್ಎಂ ರೇಬೋ ಸಹ ಪ್ರಸಾರದಲ್ಲಿ. 7:45 ವಿಧಾನಮಂಡಲದಲ್ಲಿ ಇಂದು. 9:05 ವಿಶ್ವ ಜಲ ದಿನದ ಅಂಗವಾಗಿ ದೇವರೇ ಹಾಗಾಗದಿರಲಿ ವಿಶೇಷ ರೂಪಕ ರಚನೆ ಪಿ ಚಿದಂಬರರಾವ್, ನಿರ್ಮಾಣ ಡಾಕ್ಟರ್ ಎನ್ ಸುಧೀಂದ್ರ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ನಾಟಕ ದೇವರ ಮುಡಿ, ಆಧಾರ ತರಾಸು ಅವರ ಹಂಸಗೀತೆ. ಬಾನುಲಿ ರೂಪಕ ಹಾಗೂ ನಿರ್ಮಾಣ ಡಾಕ್ಟರ್ ಎನ್ ರಘು. 10:30 ಸಂಸತ್ತಿನ ಪ್ರಶ್ನೋತ್ತರ ಕಾರ್ಯಕ್ರಮ.